ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತರಾದ ಶಿಲ್ಪಾ ನಾಗ್ ಐಎಎಸ್ ಅವರು, ಮಹಾತ್ಮ ಗಾಂಧಿ ನರೇಗಾ ಉದ್ಯೋಗ ಖಾತ್ರಿ ಯೋಜನೆ ಕರ್ನಾಟಕದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಇದರಲ್ಲಿ ಗ್ರಾಮೀಣ ಭಾಗದ ಜನರಿಗೆ ವಲಸೆ ತಡೆದು ಉದ್ಯೋಗ ಕೊಡುವಂತದ್ದು ಇದರ ಮುಖ್ಯ ಉದ್ದೇಶ ಆಗಿದೆ. ಈಗಾಗಲೇ ಕರ್ನಾಟಕದಲ್ಲಿ 2021-22 ಸುಮಾರು 16 ಕೋಟಿ ಮಾನವ ದಿನಗಳನ್ನ ಈಗಾಗಲೇ ರಚನೆ ಮಾಡಿದ್ದೀವಿ. ಕೂಲಿ ಮಾಡುವಗೆ 100 ದಿನದ ಅಶ್ಯೂರ್ಡ್ ಎಂಪ್ಲಾಯ್ಮೆಂಟ್ ಸಿಗ್ತಾ ಇದೆ. ದಿನಕ್ಕೆ 289 ರೂಪಾಯಿ ಕೂಲಿ ಕೂಡ ಸಿಗ್ತಾ ಇದೆ. ಈ ಒಂದು ಅವಕಾಶದ ಸದ್ಬಳಕೆ ಮಾಡ್ಕೋಬಹುದು, ನರೇಗಾದಲ್ಲಿ ಉದ್ಯೋಗ ಪಡ್ಕೋಬಹುದು. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಿನ್ನೆಯ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಮಲದೇವಿಹಳ್ಳಿಯ ಪ್ರಗತಿಪರ ಕೃಷಿಕ ಎಚ್ ಕೆ ಮಂಜುನಾಥ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನ ಕೇಳ್ತಾ ಇದ್ರಲ್ಲ, ಬನ್ನಿ ಇವತ್ತು ಈ ಸಂದರ್ಶನದ ಅಂತಿಮ ಭಾಗವನ್ನ ಕೇಳೋಣ. ಅಡಿಕೆ ಮತ್ತೆ ತೆಂಗಿನ ಮಧ್ಯೆ ಅಂತರ ಬೆಳೆಯಾಗಿ ಜಾಯಿಕಾಯನ್ನ ತಾವು ಬೆಳೆದಿದ್ರಿ, ಯಾವಾಗ ಇದನ್ನ ಬೆಳೆದ್ಕೊಂಡ್ರಿ? ಮತ್ತೆ ಈ ಒಂದು ಭಾಗದಲ್ಲಿ ಅಂತಂದ್ರೆ ಕಡಿಮೆ ಮಳೆ ಬೀಳುತ್ತೆ, ಹೆಚ್ಚು ಉಷ್ಣಾಂಶ ಇರುತ್ತೆ, ಈ ಭಾಗದಲ್ಲೂ ಕೂಡ ಜಾಯಿಕಾಯನ್ನ ಬೆಳಿಬಹುದಾ? ಈ ನಾನು ಕೃಷಿಗೆ ಬಂದ ನಂತರದ ದಿವಸಗಳಲ್ಲಿ ನನಗೆ ಎಲ್ಲರೂ ಮಾಡಿದ್ದನ್ನೇ, ನಾನು ಅಪ್ಪ ಹಾಕಿದ ಆಲದ ಮರ ಅನ್ನೋ ಥರ ನಾನು ಒಂದೇ ಬೆಳೆಗೆ ಸ್ಟಿಕ್ ಆನ್ ಆಗೋದಕ್ಕೆ ನನಗೆ ಸ್ವತಃ ಇಷ್ಟ ಇರಲಿಲ್ಲ. ಆ ನಿಟ್ಟಿನಲ್ಲೇ ನಾನು ಹಲವಾರು ಬೆಳೆಗಳನ್ನು ಬೆಳೀತಾ ಹೋದಾಗ, ಹಿಂದೆ ಒಂದು ಕಾಲದಲ್ಲಿ ವೆನಿಲ್ಲಾ ಬೆಳೆದೆ, ಅದು ಒಳ್ಳೆ ಉತ್ತಮವಾದ ಮಾರುಕಟ್ಟೆ ಇತ್ತು, ಅಷ್ಟೇ ರಿವರ್ಸ್ ಆಗಿ ಕುಸ್ತೋಯ್ತು. ಆ ವೆನಿಲ್ಲಾ ಏನೂ ಇಲ್ಲ ಅನ್ನೋಂಗಾಗುವಂಥ ಸ್ಥಿತಿ ಬಂತು. ಈಗ ಮತ್ತೆ ಉತ್ತಮವಾಗಿದೆ ಧಾರಣೆ, ಆದರೆ ಆ ಬೆಳೆನ ಹಾಗೆ ಸುಮ್ ಸುಮ್ಮನೆ ನಿಲ್ಲಿಸ್ಕೊಳಕ್ ಬರೋದಿಲ್ಲ ವಿತೌಟ್ ಮೇಂಟೆನೆನ್ಸು, ಹಾಗಾಗಿ ಅದನ್ನ ಇದು ಮಾಡಿದೆ. ಕಾಫಿ ಒಂದು ಕಡೆ ಹಾಕಿ ಅದು ಉಪಯೋಗ ಇಲ್ಲ ಅಂತ ಅದನ್ನು ಬಿಟ್ಟೆ. ಆಮೇಲೆ ಈಗ ಹೊಸದಾಗಿ ಮತ್ತೆ ಈಗ ಒಂದು ಏನು ಜಾಯಿಕಾಯಿ ಬೆಳೆಯನ್ನು ಈಗ ಒಂದು 7-8 ವರ್ಷಗಳ ಹಿಂದೆ ಬೆಳಿಬೇಕು ಅಂತೇಳಿ 2-3 ವರ್ಷ ಕಾಲ ನಾನು ಇಡೀ ಕರ್ನಾಟಕದಾದ್ಯಂತ ಇದನ್ನು ಬೆಳೀತಕ್ಕಂಥ ಪ್ರದೇಶ ಸಿರ್ಸಿ, ಅಂಕೋಲಾ, ಕಾರವಾರ ಮತ್ತು ಮಲೆನಾಡು, ಕೋಸ್ಟಲ್ಲು, ಆಮೇಲೆ ಅದಕ್ಕೆ ಮುಂದುವರೆದು ಕೇರಳ ರಾಜ್ಯಕ್ಕೂ ಸಹಿತ ಹೋಗಿ ಅಲ್ಲಿನ ಒಂದು ಬೆಳೆಗಾರನ ಮತ್ತು ರಿಸರ್ಚ್ ಸ್ಟೇಷನ್ಗೆ ಹೋಗಿ ಸೈಂಟಿಸ್ಟ್ಗಳನ್ನು ಭೇಟಿಯಾಗಿ ಬೆಳಿಬೇಕು ಅಂತ ನಿರ್ಧಾರ ಮಾಡಿ ಬೆಳೆಯನ್ನು ಮಾಡೋಕ್ಕೆ ಪ್ರಾರಂಭ ಮಾಡೋಕ್ಕೆ ಹೊರಟೆ. ಆವಾಗ ಇನ್ನೂ ಒಂದು ಗಾಬರಿ ನನ್ನಲ್ಲಿ ಹುಟ್ಟಿತು, ಯಾಕೆಂತಂದರೆ ಬರ್ತಾ ಬರ್ತಾ ಇತ್ತು 5-6 ವರ್ಷದ ಹಿಂದಿನ ಕೂಡ ಮಳೆಗಾಲ ಕಮ್ಮಿ ಆಗಿತ್ತು, ಅಲ್ಲೆಲ್ಲೋ 200-300 ಸೆಂಟಿಮೀಟರ್ ಮಳೆ ಬೀಳ್ತಕ್ಕಂಥ ಪ್ರದೇಶದ ಒಂದು ಬೆಳೆಯನ್ನು ನಾನು ಒಂದು ವರ್ಷದಲ್ಲಿ ನಮಗೆ 15-20 ಸೆಂಟಿಮೀಟರ್ ಮಳೆ ಬೆಳೀತಾ ಇಲ್ಲ, ಇಂಥ ಕಡೆ ಈ ಬೆಳೆ ಬೆಳೆಯ ಕೊರಟನಲ್ಲ ಅಂತ ನನಗೂ ಗಾಬರಿಯಾಗಿ ಮತ್ತೆ ಒಂದು 8 ತಿಂಗಳಿಂದ 1 ವರ್ಷ ಮುಂದಕ್ಕೆ ಹಾಕ್ಕೊಂಡು ಒಣ ವಾತಾವರಣದಲ್ಲಿ ಎಲ್ಲೆಲ್ಲಿ ಈ ಬೆಳೆ ಯಾವ್ದಾದ್ರು ಯೂನಿವರ್ಸಿಟಿ ಕ್ಯಾಂಪಸ್ ಇರ್ಬೋದು, ಯಾರ ಮನೆದೋ ಹಿತ್ತಲಿರ್ಬೋದು, ಯಾರದೋ ತೋಟ ಇರ್ಬೋದು, ಒಂದೊಂದು ಗಿಡ 2-2 ಗಿಡ ಬೆಳೆದಿದ್ದಾರೆ ಅನ್ನೋಂಥದ್ದನ್ನು ಹೋಗಿ ಮತ್ತೊಂದು ವರ್ಷ ಸ್ಟಡಿ ಮಾಡಿದೆ. ಆವಾಗ ನನಗೊಂದು ಒಳ್ಳೆಯ ಸಂಗತಿನೂ ತಿಳಿದು ಬಂತು, ಯಾಕೆಂತಂದ್ರೆ ನಾನು ಎಲ್ಲಿ ಮಳೆ ಹೆಚ್ಚು ಬೀಳೋ ಪ್ರದೇಶ ನೋಡಿದೆ ಅಲ್ಲಿಗಿಂತ ಕೂಡ ನಮ್ಮ ಈ ಕಡಿಮೆ ನೀರು ಬೀಳ್ತಕ್ಕಂಥ ಪ್ರದೇಶದಲ್ಲಿ ಹದವರಿತು ನೀರು ಕೊಟ್ಟರೆ ಅಷ್ಟೇ ಸಾಕು, ಇಲ್ಲೇ ಭಾಳ ಚೆನ್ನಾಗಿ ಬಿಡುತ್ತದೆ, ಭಾಳ ಫಸಲು ಇದೆ, ಕ್ವಾಲಿಟಿ ಎಲ್ಲವೂ ಚೆನ್ನಾಗಿದೆ ಅಂತ ನನಗೆ ಕಂಡು ಬಂತು. ಆಮೇಲೆ ಧೈರ್ಯವಾಗಿ ನಾನು ತಂದು ಜಾಯಿಕಾಯಿ ಬೆಳೆನೂ ಕೂಡ ಈಗ 5-6 ವರ್ಷದ ಹಿಂದೆ ಪ್ರಾರಂಭ ಮಾಡಿ ಸುಮಾರು 500 ಗಿಡಗಳನ್ನು ನಾನು ಅದನ್ನು ನಮ್ಮ ತೋಟದಲ್ಲಿ ನಾನೀಗ ಬೆಳೆದಿದ್ದೀನಿ. ಆ ಬೆಳಿಬೇಕಾದ್ರೆ ಇದರಲ್ಲಿ ಒಂದು ಸ್ಥಳೀಯ ತಳಿಗಳು ಅಂದರೆ ಬೀಜದಿಂದ ಉತ್ಪಾದನೆ ಮಾಡಿದಂಥ ತಳಿಗಳು ಅಂತ ಹೇಳಿ ಬರ್ತವೆ. ಅದಲ್ಲದೆ ಮತ್ತೆ ನಮ್ಮ ಏನು ಕಸಿ ಗಿಡಗಳು ಗ್ರಾಫ್ಟಿಂಗ್ ಪದ್ಧತಿನಲ್ಲಿ ಬರ್ತಕ್ಕಂಥ ಗಿಡಗಳು ಅಂತಿದ್ದಾವೆ. ಇವು ಯಾಕೆ ಇವೆರಡು ವ್ಯತ್ಯಾಸ ಅಂದರೆ, ಕಸಿ ಗಿಡಗಳಲ್ಲಿ ತಾಯಿ ಗಿಡದ ಯಾವ ರೆಂಬೆಗಳನ್ನು ಆಯ್ಕೊಂಡಿರ್ತೀವೋ ಅದೇ ತಾಯಿ ಗಿಡದ ರೆಂಬೆಯನ್ನು ಹೋಲ್ತಕ್ಕಂಥ ಎಲ್ಲ ಗಿಡಗಳು ನಮಗೆ ಹೆಣ್ಣು ಗಿಡಗಳಾಗಿ ಆಯ್ಕೆ ಮಾಡಿದಂಥ ರೀತಿಯಲ್ಲಿ ಅವು ಫಲಕ್ಕೆ ಬರ್ತವೆ. ಆದರೆ ಬೀಜದಿಂದ ಉತ್ಪಾದನೆ ಮಾಡಿದಂಥ ಗಿಡಗಳು ಇದರಲ್ಲಿ ಯಾವುದು ಹೆಣ್ಣು ಗಿಡ ಯಾವುದು ಗಂಡು ಗಿಡ ಆಗುತ್ತೆ ಅಂತೇಳಿ ನಮಗೆ ಗೊತ್ತಿಲ್ಲ, ಎಷ್ಟು ಸಂಖ್ಯೆನಲ್ಲಿ ಬರುತ್ತೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಇವರು ಇದನ್ನು ನಾಟಿ ಗಿಡಗಳನ್ನು ಕೆಲವರು ಬೆಳೆಯೋಕ್ಕೆ ಮುಂದಾಗ್ತಾರೆ, ಕೆಲವರು ಕಸಿ ಗಿಡಗಳನ್ನು ಮುಂದಾಗ್ತಾರೆ. ಅದರದ್ದೇ ಆದಂಥ ಅನುಕೂಲ ಅನಾನುಕೂಲ ಕಸಿ ಗಿಡದಲ್ಲೂ ಇದೆ, ಇದರದ್ದೇ ಆದಂಥ ಅನುಕೂಲ ಅನಾನುಕೂಲ ಈ ಬೀಜದಿಂದ ಉತ್ಪಾದನೆ ಮಾಡಿದಂಥ ಗಿಡಗಳಲ್ಲೂ ಇದೆ. ಇದನ್ನು ಅವರವರು ಅರ್ಥ ಮಾಡ್ಕೊಂಡು ಅದು ಬೆಳೆಯೋದು ಹೆಚ್ಚಿಗೆ ಸೂಕ್ತ ಅಂತ ನನಗನ್ಸುತ್ತೆ. ವಾತಾವರಣ ಹೇಗಿರಬೇಕು ಮತ್ತು ಹೇಗೆ ನಿರ್ವಹಣೆಯನ್ನು ಮಾಡಬೇಕು ಜಾಯಿಕಾಯಿ ಗಿಡಗಳನ್ನು? ಜಾಯಿಕಾಯಿ ಗಿಡಗಳನ್ನು ಬೆಳಿಬೇಕಾದ್ರೆ ನಾನು ಇಲ್ಲಿ ಅದಕ್ಕೆ ಮುಂಚೆ ನಾನು ಏನು ಒಂದು ಅದರ ಬಗ್ಗೆ ಒಂದು ಸಾಕಷ್ಟು ಮಾಹಿತಿಗಳನ್ನು ಸಂಗ್ರಹಣೆ ಮಾಡಿದೆ ಅಥವಾ ನೋಡ್ಕೊಂಡು ಬಂದೆ, ವಿಷಯಗಳನ್ನು ತಿಳ್ಕೊಂಡು ಬಂದೆ. ಅದರಲ್ಲಿ ಎಲ್ಲರೂ ಕೂಡ ಎಲ್ಲ ಬೆಳೆಯಲ್ಲೂ ತೆಂಗು ಮತ್ತು ಅಡಿಕೆ ಗಿಡದ ಮಧ್ಯಭಾಗದಲ್ಲಿ ಮಿಶ್ರ ಬೆಳೆಯಾಗಿ ಮಾಡಿರೋ ಕಡೆನೇ ಇದು ಭಾಳ ಚೆನ್ನಾಗಿ ಬಂದಿದೆ. ಅಡಿಕೆ ಒಳಗೂ ಚೆನ್ನಾಗಿ ಬರುತ್ತೆ, ತೆಂಗಿನೊಳಗಡೆ ಸ್ವಲ್ಪ ಅಡಿಕೆನೂ ಬೇಕು, ಯಾಕಂದರೆ ತೆಂಗು ದೂರ ದೂರಕ್ಕೆ ಇರೋದ್ರಿಂದ ಇದು ಏನು ಈ ಬೆಳೆ ಅಂತಂದರೆ ಪೂರ್ತಿ ಬಯಲು ಪ್ರದೇಶದಲ್ಲಿ ಬಿಸಿಲಲ್ಲಿ ಇದು ಬೆಳೆಯೋದಿಲ್ಲ, ಜೀವಾಗಿರೋದಿಲ್ಲ ಗಿಡ, ಇದು ಸುಟ್ಟೋಗುತ್ತೆ, ಗಿಡ ಸತ್ತೋಗುತ್ತೆ. ಹಾಗಾಗಿ ಒಂದು 40-50 ಭಾಗ ಇದಕ್ಕೆ ನೆರಳು ಬೇಕು. ಹಾಗಾಗಿ ಈ ಗಿಡನ ತೆಂಗು ಅಡಿಕೆ ಒಳಗಡೆ ಸಮೃದ್ಧವಾಗಿ ಬರ್ತಾ ಇದೆ, ಬಯಲೊಳಗಡೆ ಬರೋದಿಲ್ಲ. ನೀರಾವರಿ ವಿಚಾರಕ್ಕೆ ಬಂದ್ರೆ ಇದಕ್ಕೆ ನಾವು ಅಡಕೆಗೆ ಏನು ಈ ಹನಿ ನೀರಾವರಿ ಅಂತ ಅಳವಡಿಸ್ಕೊಂಡು ನೀರು ಕೊಡ್ತೀವಿ, ಬಹುಶಃ ಅದೇ ನೀರು ಇದಕ್ಕೆ ಸಾಕ್ತಾ ಇರುತ್ತೆ, ನಾನು ಅಷ್ಟೇ ಕೊಡ್ತಾ ಇರೋದು. ಆಮೇಲೆ ಇದರಲ್ಲಿ ತೆಂಗು ಅಡಿಕೆ ಎರಡುವೆ ಕಾಂಡ ತಳಗಡೆ ಇರುತ್ತೆ, ಒಂದು ಮಿನಿಮಮ್ ಸೈಜಲ್ಲಿ ಕಾಂಡ ಇರುತ್ತೆ. ಇನ್ನು ಉಳಿದ ಭಾಗ ಎಲ್ಲ ಛತ್ರಿ ಆಕಾರದಲ್ಲಿ ಮೇಲೆ ಹೋಗಿ ನೆರಳನ್ನು ಇದಕ್ಕೆ ಒದಗಿಸುತ್ತೆ. ಅದರ ತಳಗಡೆ ಇದೇನಾಗುತ್ತೆ, ಭಾಳ ಸೂಕ್ಷ್ಮವಾಗಿ ಹೊಂದ್ಕೊಂಡು ಇರೋ ಜಾಗನ್ನು ಅದು ಉಪಯೋಗಿಸ್ಕೊಂಡು ಈ ಬೆಳೆನೂ ಕೂಡ ಚೆನ್ನಾಗಿ ಬರುತ್ತೆ. ಆಮೇಲೆ ಎರಡು ಹೊಂದಾಣಿಕೆ ಬೆಳೆಗಳು ಅಂತ ನನಗನ್ಸುತ್ತೆ, ಯಾಕೆಂದ್ರೆ ತೆಂಗಿನ ಗಿಡನೂ ನನಗೇನು ತೊಂದರೆ ಕೊಟ್ಟಿಲ್ಲ, ಜಾಯಿಕಾಯಿ ಗಿಡ, ಜಾಯಿಕಾಯಿ ಗಿಡಕ್ಕೆ ತೆಂಗು ಅಡಿಕೆನೂ ಏನು ಇದಕ್ಕೆ ತೊಂದರೆ ಕೊಟ್ಟಿಲ್ಲ. ಹಾಗಾಗಿ ಎರಡು ಬೆಳೆಗಳು ಸದ್ಯದ ಪರಿಸ್ಥಿತಿಯಿಂದ ನನಗೆ ಚೆನ್ನಾಗಿ ಬರ್ತಾ ಇದ್ದಾವೆ. ಈಗ ಫಲ ಬಿಡಲಿಕ್ಕೆ ಈಗ ಕಳೆದ ವರ್ಷದಿಂದ ಪ್ರಾರಂಭ ಆಗಿದೆ. ಅಂದರೆ ಇದರಲ್ಲಿ ಏನು ಕಸಿ ಗಿಡ ಅಂತ ಹೇಳ್ತಾರೆ, ಮತ್ತು ಈ ಕಡೆ ಸ್ಥಳೀಯ ಗಿಡಗಳು ಅಂತ ಹೇಳ್ತಾರೆ, ಇದರಲ್ಲಿ ಯಾವ್ದು ಬೆಳಿಬೇಕು, ಯಾಕೆ ಬೆಳಿಬೇಕು ಅಂತ ಹೇಳಿದಾಗ, ಈ ಸ್ಥಳೀಯ ಗಿಡಗಳಲ್ಲಿ ಹೆಣ್ಣು ಮತ್ತು ಗಂಡು ಹೂವುಗಳು ಕಾಯಿಗಳು ಬರ್ತಕ್ಕಂಥ ಫಸಲು ಬಿಡದಿರೋ ಗಂಡು ಗಿಡಗಳು ಫಸಲು ಬಿಡೋದಿಲ್ಲ, ಹೆಣ್ಣು ಗಿಡಗಳು ಫಸಲು ಬಿಡುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಏನು ಹೇಳ್ತಾರೆ, ಗಂಡು ಗಿಡಗಳು ಸ್ವಲ್ಪ ಭಾಗ ಕ್ರಾಸ್ ಪಾಲಿನೇಷನ್ಗೆ ನಮ್ಮ ತೋಟದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಈ ಎಲ್ಲ ದೃಷ್ಟಿಯಲ್ಲಿ ಎಷ್ಟು ಪರ್ಸೆಂಟ್ ಬರುತ್ತೆ ಹೆಣ್ಣು ಗಿಡ, ಎಷ್ಟು ಪರ್ಸೆಂಟ್ ಗಂಡು ಗಿಡ ಬರುತ್ತೆ ಅಂತ ಗೊತ್ತಾಗಲ್ಲ. ಅದು ಆ ನಂತರದಲ್ಲೇ ಬೆಳೆದ ಮೇಲೆ 4-5 ವರ್ಷ ಕಳೆದ ಮೇಲೆ ನಮಗೆ ಗೊತ್ತಾಗೋದ್ರಿಂದ ಆ ಗಂಡು ಗಿಡಗಳ ಸಂಖ್ಯೆ ಎಷ್ಟು ಬರುತ್ತೆ ಅಂತ ಜಾಸ್ತಿ ಬಂದ್ರೆ ಏನ್ ಮಾಡೋದು ಅನ್ನೋದು ಒಂದು ಇದಿದೆ. ಆಮೇಲೆ ಕಸಿ ಗಿಡಗಳಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನಮಗೆ ಒಳ್ಳೆಯ ಕಡೆಯಿಂದ ಉತ್ತಮವಾದ ಕಸಿ ಕಟ್ಟಿರ್ತಕ್ಕಂಥ ಗಿಡಗಳು, ಹಾಗೆ ಬೀಜದಿಂದ ಆಯ್ಕೆ ಮಾಡ್ಕೊಳ್ತಕ್ಕಂಥ ಕ್ರಮದಲ್ಲಿ ಹೋದಾಗ, ಅದರಲ್ಲೂ ಕೂಡ ಅದೇ ರೀತಿ ಗುಣಮಟ್ಟದ ಒಳ್ಳೆಯ ತೋಟದಿಂದ ಆಯ್ಕೆ ಮಾಡಿದಂಥ ಒಳ್ಳೆ ತಾಯಿ ಮರದಿಂದ ಬಂದಂಥ ಬಿತ್ತನೆಯಿಂದ ಬರ್ತಕ್ಕಂಥ ಬೀಜಗಳಿಂದ ಬಂದಿರತಕ್ಕಂಥ ಗಿಡಗಳಾದಾಗ ನನ್ನಲ್ಲಿ ನಾನು ಸ್ಥಳೀಯಕ್ಕೆ ಹೋದೆ. ಯಾಕೆ ಅಂತ ಕೇಳಿದಕ್ಕೆ ಮುಂಚೆ ನಾನು ನಮ್ಮ ಒಂದು ಅಂಕೋಲಾದಲ್ಲಿ ಪೂರ್ಣಾನಂದ ಭಟ್ ಅಂತೇಳಿ ಒಬ್ರು ಬಹಳ ದೊಡ್ಡ ಬೆಳೆಗಾರರು, 2,500 ಫಸಲು ಬಿಟ್ಟಂತ ದೊಡ್ಡ ಬೃಹತ್ತಾದ ಬೆಳೆಯನ್ನ ಅವರು ಬೆಳೆದಿದ್ರು. ಅಲ್ಲಿ ತೋಟಕ್ಕೆ ನನ್ನ ಸ್ನೇಹಿತರು ಕೂಡ ಅವರು ಕೆಲವೊಂದು ಇದರಲ್ಲಿ ನಾನು ಅವರ ಪರಿಚಯದಲ್ಲಿ ಅವ್ರ ಸಂಪರ್ಕದಲ್ಲಿದ್ದೆ. ಅಲ್ಲಿ ಹೋಗಿ ನೋಡಿದಾಗ ಅವ್ರು 2,500 ಗಿಡಗಳನ್ನು ನಾಟಿ ಗಿಡನೇ ಬೆಳೆದಿದ್ರು, ಕಸಿ ಗಿಡಗಳನ್ನು ಬೆಳೆದೇ ಇರಲಿಲ್ಲ. ನಿಮ್ ಕಸಿ ಗಿಡಗಳು ಎಷ್ಟಿದೆ, ಯಾಕೆ ಬೆಳೆದಿಲ್ಲ ಅಂತ ಅವ್ರನ್ನ ಪ್ರಶ್ನೆ ಮಾಡಿದಾಗ ಅವ್ರು ನಿಮ್ಗೆ ಯಾಕೆ ಬೇಕು ಕಸಿ ಗಿಡ ಅಂತ ಕೇಳಿದ್ರು. ಕಸಿ ಗಿಡ ಬೆಳೆಯುವಂಥ ಉದ್ದೇಶ ಏನು, ಮೇಲು ಫಿಮೇಲನ್ನು ಅವಾಯ್ಡ್ ಮಾಡೋದಕ್ಕೆ ಗಂಡು ಗಿಡಗಳನ್ನ ನಾವು ನಿರ್ವಹಣೆಯಲ್ಲಿ, 2ನೇದಾಗಿ 3 ವರ್ಷ ಕಳೆದ ನಂತರ ಫಸಲಿಗೆ ಬರುತ್ತೆ ಅಂತ ಒಂದು 3-4 ವರ್ಷದಲ್ಲಿ, ಇನ್ನು 2ನೇದಾಗಿ ತಾಯಿ ಗಿಡನೇ ಹೋಲಿ ಎಲ್ಲದು ಹೆಣ್ಣು ಗಿಡ ಆಗಿ ಫಸಲು ಬಿಡುತ್ತೆ ಅನ್ನೋದೊಂದು. ಆದರೆ ಅವರದ್ದೇ ಆದಂತಹ ಒಂದು ವ್ಯಾಖ್ಯಾನವನ್ನು ಅವ್ರು ಕೊಟ್ಟರು. ಏನು ಅಂದ್ರೆ, 2,500 ಗಿಡ ನಾನು ಬೆಳೆದಿದ್ದು, ನಾನು ಕಸಿ ಪದ್ಧತಿ ಗಿಡಗಳಿಗೆ ಹೋಗಿಲ್ಲ, ನನ್ನ ಹತ್ರ ಒಂದು ಗಿಡನೂ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ನಾನು ಇಷ್ಟಪಡಲ್ಲ ಅದನ್ನು ಬೆಳೆಯಕ್ಕೆ ಅಂದ್ರು. ಯಾಕೆ ಅಂತ ಕೇಳಿದ್ರೆ, ಅವ್ರು ಹೇಳಿದ್ರು ಕಸಿ ಗಿಡಗಳು ಯಾವತ್ತೂ ಕುಬ್ಜವಾಗಿ ಒಂದು ಲಿಮಿಟ್ ಆಗಿ ಬೆಳವಣಿಗೆ ಬರುತ್ತೆ, ಆಮೇಲೆ ಆಯಸ್ ಕಡಿಮೆ ಕಸಿ ಗಿಡಗಳಿಗೆ ನಾಟಿ ಗಿಡಗಳಿಗಿಂತ ಅನ್ನೋದು ಎಲ್ಲರಿಗೂ ಅದು ಗೊತ್ತಿರೋ ವಿಚಾರ. ಈ ಗಿಡದಲ್ಲಿ ತಳದಿಂದ ಹಿಡಿದು ಮೇಲ್ತುದಿವರೆಗೂ ಫಸಲು ಬಿಡುತ್ತೆ, ಗಿಡ ಬೆಳೆದಷ್ಟು ಫಸಲು ಜಾಸ್ತಿ ಆಗುತ್ತೆ ವರ್ಷ ವರ್ಷ ಕಳೆದಂಗೆ. ಹೀಗಿರುವಾಗ ನಾವು ಅದನ್ನು ಗಿಡನೇ ಕಸಿ ಗಿಡ ಹಾಕೊಂಡು ಲಿಮಿಟ್ ಮಾಡಿದ್ರೆ ನಮ್ಮ ಈಲ್ಡೇ ನಾವೇ ಕಂಟ್ರೋಲ್ ಮಾಡ್ಕೊಂಡಂಗೆ ಆಗುತ್ತೆ ಅಂತ ಒಂದು ಹೇಳ್ತಾರೆ. ಆಮೇಲೆ ಕಸಿ ಕಟ್ಟುವ ವಿಧಾನದ ಗಿಡಗಳನ್ನು ನಾವು ಸಮರ್ಪಕವಾಗಿ ನಿರ್ವಹಣೆ ಮಾಡಿ ಬೆಳೆಸದೇ ಇದ್ದಾಗ ಅಲ್ಲೂ ಕೂಡ ಕಸಿ ಭಾಗ ಎಲ್ಲೋ ಕಳಚ್ಕೊಂಡು ಬಿದ್ದೋಗೋ ಮತ್ತೊಂದು ಮಗದೊಂದಾಗಿ ಮತ್ತೆ ನಾಟಿ ಗಿಡ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಆಮೇಲೆ ಕಸಿ ಗಿಡಗಳಿಗೆ ಯದ್ವಾ ತದ್ವಾ ರೇಟ್ಗಳನ್ನು ಹೇಳ್ತಾರೆ, 300, 400, 500, 1,000, 1,500 ಮನಸೋ ಇಚ್ಛೆ ಹೇಳ್ತಾರೆ. ಕೆಲವರು ಕೇರಳ ಸ್ಟೇಟ್ಗೆ ಹೋಗಿ ನನಗೆ ತಿಳಿದು ಬಂದಂಗೆ ಕೆಲವರು 1,000-1,500 ರೂಪಾಯಿ ಕೊಟ್ಟು ಗಿಡ ತಗೊಂಡ್ಬಂದು ಹಾಕಿದ್ದಾರೆ. ಆಮೇಲೆ ಇನ್ನು ಕೆಲವರು ಇದೆಲ್ಲ ಯಾಕೆ ಬೇಕು ಇಷ್ಟೊಂದು ನಾಟಿ ಗಿಡನೇ ಬೆಳೆಯೋಣ ಅನ್ನೋ ಸ್ಥಿತಿನಲ್ಲಿ ನಾಟಿ ಗಿಡನೂ ಬೆಳೆದಿದೆ. ನನ್ನಲ್ಲಿ ಕೆಲವು ನಾಟಿ ಗಿಡಗಳಿಗೆಲ್ಲ ಭಾಳ ಸುಮಾರು ಒಂದು 30-40 ಭಾಗ, ಕೆಲವರು ಮೊನ್ನೆ ಯಾರೋ ವಿಸಿಟರ್ಸ್ ಬಂದಿದ್ರು ನೋಡಿದ್ರು, 12 ವರ್ಷದಲ್ಲಿ ಹಿಂದೆ ಆಗ್ತಂತ ನನ್ನ ಜಾಯಿಕಾಯಿ ಗಿಡಗಳು ನೋಡಿದ್ರೆ ಇಲ್ಲಿ ನೋಡಿದ್ರೆ ನಿಮ್ಮದ್ರಲ್ಲಿ ಖುಷಿ ಆಗುತ್ತೆ ಅಂದ್ರು. ಯಾಕ್ರಿ ಅಂತ ಕೇಳಿದ್ರೆ, ನನ್ನದ್ರಲ್ಲಿ ಬರೀ ಗಂಡು ಗಿಡ ಕಂಡ್ರಿ, ನಿಮ್ಮದ್ರಲ್ಲಿ ಯದ್ವಾತದ್ದು ಬರೀ ಹೆಣ್ಣು ಗಿಡಗಳೇ ಕಾಣ್ತಾ ಇದೆ ಅಂದ್ರು. ಇದು ಅವ್ರ ಅನುಭವ, ಅವ್ರ ತೋಟ ನಾನು ನೋಡಿಲ್ಲ. ಆಮೇಲೆ ಇಲ್ಲಿ ನನ್ನ ಹತ್ರ ಸಾಕಷ್ಟು ಜನ ಬಂದ್ಬಿಟ್ಟು ನಮಗೂ ಗಿಡ ಕೊಡಿಸಿ ತಗೊಂಡೋಗ್ತೀವಿ ನಾವು ಅಂತೇಳಿ ಇಲ್ಲಿಂದನೂ ತಗೊಂಡೋಗಿ ಸಹಿತ ಎಲ್ಲ ಬೆಳೀತಾ ಇದ್ದಾರೆ, ತಗೊಂಡು ಹೋಗ್ತಾ ಇದ್ದಾರೆ. ಅವರು ಕೂಡ ಅಡಿಕೆ ತೆಂಗಿನ ಮಧ್ಯದಲ್ಲಿ ಮಧ್ಯಂತರ ಬೆಳೆಯಾಗಿ ಇದನ್ನು ಬೆಳೆದು ಅವರು ಬೆಳೆಯಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಡಿಕೆ ಮತ್ತು ತೆಂಗಿನ ಜೊತೆಗೆ ಈ ಜಾಯಿಕಾಯನ್ನು ನೀವು ಹೇಗೆ ಸಂಯೋಜನೆ ಮಾಡ್ಕೊಂಡಿದ್ದೀರ? ನಾನು ಅಡಿಕೆ ತೆಂಗು ಇದಕ್ಕೇನು ಹೇಳ್ತಾರೆ ಅಂದರೆ, ಈ ಜಾಯಿಕಾಯಿ ಬೆಳೆಗೆ ನಮಗೆ ಒಂದು ಗಿಡದಿಂದ ಗಿಡಿಗೆ ಸಾಲಿನಿಂದ ಸಾಲಿಗೆ ಕನಿಷ್ಠ 20 ಅಡಿನಾರು ಅಂತರ ಕೊಡಬೇಕು ಅಂತ ಹೇಳ್ತಾರೆ. ಇಲ್ಲಿ ನಾವು 9 ಅಡಿಗೆ ಅಡಿಕೆ ಹಾಕಿರ್ತೀವಿ. ಹಾಗಾಗಿ ಸಾಲು ಬಿಟ್ಟು ಸಾಲಿಗೆ ಕೊಟ್ಟಾಗ, ಗುಣಿ ಬಿಟ್ಟು ಗುಣಿ ಕೊಟ್ಟಾಗ, ಹೀಗೆ ಪೂರ್ವ ಪಶ್ಚಿಮವಾಗಿ ಉತ್ತರ ದಕ್ಷಿಣವಾಗಿ ಎರಡನ್ನು ನಿರ್ವಹಣೆ ಮಾಡಿದಾಗ 18 ಅಡಿಗೆ ಬರುತ್ತೆ. ಅವಾಗ ಆ ಗುಣಿನಲ್ಲೇ ಕರೆಕ್ಟಾಗಿ ನಮಗೆ ಗಿಡ ಕೂರುತ್ತೆ. ಆ ಡ್ರಿಪ್ ಲೈನ್ ಏನು ಹೋಗಿರುತ್ತೆ ಆ ಲೈನಲ್ಲೇ ನಾನು ಮೇಂಟೈನ್ ಮಾಡಿರೋದ್ರಿಂದ 20 ಅಡಿಗೆ ಮಾಡೋಕೆ ಹೋಗಿಲ್ಲ ನಾನು. ಯಾಕೆ ಅಂದರೆ 2 ಸಾಲಿನ ಮಧ್ಯಭಾಗಕ್ಕೆ ಅಳತೆ ಅಂತರದಲ್ಲಿ ಮಧ್ಯದಲ್ಲಿ ಬರ್ತಾ ಬರ್ತಾ ಹೋದಾಗ ನಮಗೆ, ನಾನು ಕಲ್ಟಿವೇಷನ್ನಲ್ಲಿರೋದ್ರಿಂದ ಜೀರೋ ಕಲ್ಟಿವೇಷನ್ ಬಂದಿಲ್ಲ. ಜೀರೋ ಕಲ್ಟಿವೇಷನ್ ಮಾಡೋರಿಗೆ ಇದು ಸಮಸ್ಯೆ ಇಲ್ಲ, ಅವ್ರು ಎಷ್ಟು 20ಕ್ಕೆ ಬೇಕಾದ್ರೂ ಇಟ್ಕೋಬಹುದು, 25ಕ್ಕೆ ಬೇಕಾದ್ರೂ ಇಟ್ಕೋಬಹುದು, ಅವ್ರು ಹೆಂಗೆ ಬೇಕಾದ್ರೂ ಮಾಡ್ಬೋದು. ಆದರೆ ಇಲ್ಲಿ ನಾನು ಕಲ್ಟಿವೇಷನ್ ಇಟ್ಕೊಂಡಿರೋದ್ರಿಂದ, ಉಳುಮೆ ಮಾಡೋದ್ರಿಂದ 2 ಸಾಲಿನ ಮಧ್ಯದಲ್ಲಿ ನನಗೆ ಫ್ರೀ ಆಗಿರಬೇಕು. ಹಾಗಾಗಿ ನಾನು ಟ್ರ್ಯಾಕ್ಟರ್ ಓಡಾಟ ಮಾಡಬೇಕು, ಉಳುಮೆ ಆಗಬೇಕು. ಹಾಗಾಗಿ ಆ ಗುಣಿಗೆ ತಕ್ಕನಾಗಿ ಕರೆಕ್ಟಾಗಿ ನಾನು 18 ಅಡಿಗೆ ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಬರೋ ಹಾಗೆ ನಾನು ಅಳವಡಿಸ್ಕೊಂಡಿದ್ದೀನಿ. ಕೊಯ್ಲು ಮತ್ತು ಕಟಾವು ಹೇಗೆ ಇದ್ರದ್ದು? ಕೊಯ್ಲು ಕಟಾವು ಅಂತಂದ್ರೆ ಇದೇನಾಗುತ್ತೆ ಅಂತಂದ್ರೆ, ಸಪೋಟ ಗಿಡದಾಗಿದ್ದು ಮಾವಿನ ಗಿಡದಾಗೆ ಒಂದೇ ಸುಮಾರು ಪ್ರಾರಂಭ ಮೇ ಜೂನ್ ಇಂದ ಹಿಡಿದು ನಮಗೆ ಇಲ್ಲಿವರೆಗೂ ಒಂದು ಹಂತದ ಒಂದು ಏನು ಹೂವು ಕಾಯಿ ಏನಾಗಿತ್ತು ಅದೆಲ್ಲ ಬಲ್ತು ನನಗೆ ಕಟಾವಿಗೆ ಸಿದ್ಧವಾಗಿ ನಾನು ಕಟಾವು ಮಾಡ್ತಾ ಇದ್ದೀನಿ, ಹಾರ್ವೆಸ್ಟಿಂಗ್ ಶುರುವಾಗಿದೆ. ಅದೇ ರೀತಿ ಅದರ ಹಿಂದ್ಗಡೆನೆ ಮತ್ತೆ ಈಗ ಹೂವು ಕಾಯಿ ಹೀಚು ಎಲ್ಲ ಮತ್ತೆ ಆಗ್ತಾ ಇದೆ. ಅದು ಬಹುಶಃ ನನಗೆ ಬೇಸಿಗೆ ಬಿಸಿಲಿನಲ್ಲಿ ಅದು ಮತ್ತೆ ತಿರ್ಗಾ ಇನ್ನೊಂದು ಬ್ಯಾಚ್ ಕೊಡುತ್ತೆ. ಹಾಗಾಗಿ ಎರಡೆರಡು ಬ್ಯಾಚಲ್ಲಿ ಸಪೋರ್ಟ್ ಕಾಯಿ ಬಿಟ್ಟಂಗೆ ಇದು ಹಿಂದೆ ಮುಂದೆ ಬಿಡ್ತಲೇ ಇರೋದ್ರಿಂದ ವರ್ಷ ಪೂರ್ತಿ ಹೆಚ್ಚು ಕಮ್ಮಿ ಒಂದು 6-8 ತಿಂಗಳು ಇದು ಫಲ ನಮಗೆ ದೊರೀತಾನೆ ಇರುತ್ತೆ. ಈಗ ಕೊಯ್ಲು ಮಾಡಿದ್ದನ್ನ ಹೇಗೆ ಸಂಸ್ಕರಣೆಯನ್ನು ಮಾಡ್ತಕ್ಕಂಥದ್ದು, ಯಾಕೆ ಅಂತ ಅಂದ್ರೆ ಇದರಲ್ಲಿ ಜಾಯಿಕಾಯಿ ಪತ್ರನೇ ಬೇರೆ ಇರುತ್ತೆ, ಜಾಯಿಕಾಯೇ ಬೇರೆ ಇರುತ್ತೆ. ಹೇಗೆ ಇದನ್ನ ವಿಂಗಡಣೆ ಮಾಡ್ತೀರಾ, ಹೇಗೆ ಸಂಸ್ಕರಣೆ ಮಾಡ್ತಾ ಇದ್ರಿ? ಇದನ್ನ ನಾನು ಹೊರಗಡೆ ಎಲ್ಲ ನೋಡ್ಕೊಂಬಂದಂಗೆ ಇದರ ಕೂಲಿ ಕಾರ್ಮಿಕರ ಬಹಳನೇ ಕಡಿಮೆ ಅಂದ್ರೆ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಯಾರು ಒಬ್ಬರಿಬ್ಬರು ಆಳಿದ್ರು ಕೂಡ ಒಂದು 200-300 ಗಿಡ ಇದ್ರು ಇದ್ರ ಕೆಲಸದ ನಿರ್ವಹಣೆ ಮಾಡ್ಬೋದು. ಇದೇ ಔಷಧಿಗೂ ಹೋಗ್ತಾ ಇದೆ, ಇದು ಔಷಧಿ ಕಂಪನಿಗಳಿಗೂ ಹೋಗ್ತಾ ಇದೆ. ಈ ಗಿಡ ಸಾಂಬಾರ್ ಪದಾರ್ಥವಾಗೂ ಎಲ್ಲ ಕಡೆ ಎಲ್ಲರ ಮನೆಯಲ್ಲೂ ಉಪಯೋಗಿಸೋದ್ರಿಂದ ಇದಕ್ಕೆ ಬೇಡಿಕೆ ಯಾವಾಗ್ಲೂ ಇರುತ್ತೆ. ಆಮೇಲೆ ಇದು ಎಷ್ಟು ಸುಲಭ ಅಂತಂದ್ರೆ ಇದಕ್ಕೆ ಮರ ಹತ್ತೋಗೋದಿಲ್ಲ, ಇದನ್ನ ಗಳು ಹಿಡ್ಕೊಂಡಾಗ್ಲಿ ಮರ ಹತ್ತಾಗ್ಲಿ ಕೆಡಬೇಕು ಅನ್ನೋಂತ ಸ್ಥಿತಿ ಇಲ್ಲ. ಆಮೇಲೆ ಅಟ್ಟ ಬೇಕು, ಬೆಟ್ಟ ಬೇಕು, ಆಮೇಲೆ ಇದನ್ನ ಅಡಿಕೆ ಬೇಯಿಸ್ದಂಗೆ ಬೇಯಿಸ್ಬೇಕು, ಇದನ್ನ ಹೆಚ್ಚಬೇಕು, ಒಣಗಿಸ್ಬೇಕು, ಇವೆಲ್ಲ ಯಾವುದು ಅಂತ ಹೆಚ್ಚಿಗೆ ಸಮಸ್ಯೆಗಳಿಲ್ಲ. ಅದರಷ್ಟು ಕೆಲಸಗಳಿಗೂ ನಮ್ಮ ತೆಂಗಿನಕಾಯಿ ಆಗಲಿ ಅಡಿಕೆ ಆಗಲಿ ಹಿಡಿಸಿದಷ್ಟು ಹಿಡಿಸೋದಿಲ್ಲ. ಇದೇನು ಅಂದರೆ ಹಣ್ಣಾದ ನಂತರದಲ್ಲಿ ಆ ಗಿಡದಲ್ಲಿ ಮಾಗಿದ ಮೇಲೆ ತನ್ನಿಂದ ತಾನೇ ಅದು ಕಳಿಸ್ಕೊಂಡು ತಳಗಡೆ ಬೀಳುತ್ತೆ. ಯಾಕೆಂದರೆ ಇದು ಗಿಡ ಬೆಳೀತಾ ಮರ ಆಗೋದ್ರಿಂದ ನಾವು ಎಲ್ಲವನ್ನು ಕೈಯಲ್ಲೇ ಕಿತ್ತು ಸಣ್ಣ ಗಿಡದಲ್ಲಿ ಮಾಡ್ತೀವಿ. ಆ ನಂತರದಲ್ಲಿ ಮರ ಹತ್ತಿ ಕಿತ್ತು ಅವೆಲ್ಲ ಸಮಸ್ಯೆ ಬೇಡ, ಬಿದ್ದಿದ್ದನ್ನೇ ನಾವು ಆರಿಸ್ಕೊಂಡು ಅವತ್ತು ಬಿದ್ದಿದ್ದನ್ನು ಅವತ್ತು ಹಣ್ಣಿನ ಸೀಸನಲ್ಲಿ ಹಾರ್ವೆಸ್ಟಿಗೆ ಬಂದಾಗ ಆ ಫಲ ಬರೋ ಸಿಕ್ಕುವಾಗ ನಾವು ಅದನ್ನು ಆಯ್ಕೊಂಡು ಅದಕ್ಕೆ ಒಂದು ಹಣ್ಣಿನ ಒಳಗಡೆ ಜಾಯಿಕಾಯಿ ಇರುತ್ತೆ, ಜಾಯಿಕಾಯಿ ಮೇಲೆ ಜಾಪತ್ರೆ ಕೋಟ್ ಇರುತ್ತೆ, ಅದರ ಮೇಲೆ ತಿರುಳಿರುತ್ತೆ. ಅದು ಇಬ್ಬಾಗ ಆಗುತ್ತೆ, ತೆಂಗಿನಕಾಯಿ ಹೋಳ್ನಂಗೆ ಎರಡು ಹೋಳಾಗುತ್ತೆ. ಆ ಒಳಭಾಗದಲ್ಲಿ ಜಾಪತ್ರೆ ಅನ್ನೋದು ನಮಗೆ ಕೆಂಪು ಕಾಣಿಸೋಕೆ ಶುರುವಾಗುತ್ತೆ, ಜಾಯಿಕಾಯಿ ಅದರೊಳಗಡೆ ಇರುತ್ತೆ. ಆ ಪತ್ರೆಯನ್ನು ಬೇರ್ಪಡಿಸಿ ನಾವು ಮನೆ ಒಳಗಡೆ ಸೈಡ್ ಬಿಸಿಲಿನಲ್ಲೇ ನಾವು ಒಂದು ಕಡೆ ಪೇಪರ್ ಮೇಲೋ ಚಾಪೆ ಮೇಲೋ ಟಾರ್ಪಾಲ್ ಮೇಲೋ ಹಲಿಗೆ ಮೇಲೋ ನಮ್ಮ ಮನೆ ಒಳಗಡೆ ಎಷ್ಟು ಅವಕಾಶ ಇದೆಯೋ ಅಲ್ಲಿ ಅದನ್ನು ನಾವು ಒಣಗದಿಕ್ಕೆ ಹಾಕಿದರೆ 3-4 ದಿವಸದಲ್ಲಿ ನಮ್ಮ ಜಾಪತ್ರೆ ಒಣಗಿ ಮಾರುಕಟ್ಟೆಗೆ ಸಿದ್ಧವಾಗೋಗುತ್ತೆ. ಅದೇ ಜಾಯಿಕಾಯಿನ ಒಂದು 12-15 ದಿವಸ ಒಂದು 15 ದಿವಸ ಮಿನಿಮಮ್ ಹಾಕಿದರೆ ಅದು ಕೂಡ ಬಲ್ತ್ ಎಲ್ಲ ಆಗಿರುತ್ತೆ. ಆ ಮೇಲಿನ ಒಂದು ಕವಚ ಇರುತ್ತೆ ಆಗ ಜಾಯಿಕಾಯಿ ಮೇಲ್ಭಾಗದಲ್ಲಿ, ಅದನ್ನು ನಾವು ಯಾವ್ದಲ್ಲಾರೊಂದ್ರಲ್ಲಿ ಒಡೆದು ಆ ಮೇಲ್ಗಡೆ ಒಂದು ಸಣ್ಣ ಶೆಲ್ಲಿರುತ್ತಲ್ಲ ಅದನ್ನು ತೆಗೆದು ಬಿಟ್ರೆ ಒಳಗಡೆದೆ ಜಾಯಿಕಾಯಿ, ಅದು 15 ದಿವಸ ಒಣಗಿರಿ ನಮಗೆ ಮಾರುಕಟ್ಟೆಗೆ ಅದು ಸಿದ್ಧ. ಏನು ಇನ್ನು ಅಂತ ಹೆಚ್ಚಿಗೆ ಕಟಾವಿಗಾಗಲಿ ಇದರ ಒಂದು ಪ್ರಾಸೆಸಿಂಗ್ ವಿಧಾನದಲ್ಲಿ ಯಾವುದು ಕಂಡು ಬರಲ್ಲ. ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸದಾಕಾಲ ದಿವಸ ಮಳೆ ಸುರಿಯೋದ್ರಿಂದ ಈಗ ಅಂಕೋಲಾ ಕೇರಳ ಅಲ್ಲೆಲ್ಲ ಅವರು ಡ್ರೈಯರ್ಗಳಲ್ಲಿ ಇದನ್ನ ಒಂದು ಹಣ್ಣನ್ನು ಆದ್ಮೇಲೆ ಒಣಗಿಸಿ ಅವರು ಅದನ್ನು ಶೇಖರಣೆ ಮಾಡ್ತಾರೆ. ಇನ್ನು ಮಾರುಕಟ್ಟೆಗೆ ನಾನು ಈ ವರ್ಷ ಇನ್ನು ನಂಗೆ 4-5 ವರ್ಷದಲ್ಲಿ ಪ್ರಾರಂಭ ಆಗಿರೋದ್ರಿಂದ ಅದರ ಫಸಲನ್ನು ಈಗ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನು ಮುಂದಿನ ದಿವಸಗಳಲ್ಲಿ ನಾನು ಅದನ್ನು ಮಾರುಕಟ್ಟೆ ಬಗ್ಗೆ ಎಲ್ಲ ಕಡೆನೂ ತಂದುಕೊಡಿ ನಾವು ತಗೊಳ್ತೀವಿ ಉತ್ತಮ ಧಾರಣೆ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಅದನ್ನು ಮುಂದಕ್ಕೆ ಮಾರುಕಟ್ಟೆ ವ್ಯವಸ್ಥೆಗೆ ನಾನು ಹೋಗ್ಬೇಕೀಗ. ತಿರುಳನ್ನು ಕೂಡ ಇಲ್ಲಿ ಸದ್ಬಳಕೆಯನ್ನ ಮಾಡಬಹುದು ಅಂತ ಹೇಳಿ ಹೇಳ್ತಾರೆ, ಏನೆಲ್ಲ ಮಾಡಬಹುದು, ನೀವು ಕೂಡ ಅದನ್ನ ಮಾಡ್ತಾ ಇದೀರಾ ಹೇಗೆ? ಇದರಲ್ಲಿ ಏನಾಗಿದೆ ಅಂತಂದ್ರೆ ಈ ಜಾಯಿಕಾಯಿ ಬೆಳೆನಲ್ಲಿ ಇದರ ಗುಣಗಳಲ್ಲಿ ಹೇಳಕ್ ಹೋದಾಗ ಇದರ ತುಂಬಾ ಎಲೆ ಇರ್ಬೋದು, ಅದರದ್ದು ಜಾಯಿ ಪತ್ರೆ ಇರ್ಬೋದು, ಜಾಯಿಕಾಯಿ ಇರ್ಬೋದು, ಎಲ್ಲವೂ ಔಷಧೀಯ ಗುಣದಿಂದ ಕೂಡಿದೆ. ಔಷಧೀಯ ಗುಣದಿಂದ ಕೂಡಿರೋದ್ರಿಂದ ಇದರ ಜಾಯಿಕಾಯಿ ಜಾಪತ್ರೆ ಮೇಲ್ಭಾಗದ ಅದರ ತಿರುಳು ಆ ಹಣ್ಣಿನ ಸಿಪ್ಪೆ ಏನಿದೆ ಅದು ಸ್ವಲ್ಪ ದಪ್ಪ ಇರುತ್ತೆ. ಅದರಲ್ಲೂ ಔಷಧೀಯ ಗುಣಗಳಿರೋದ್ರಿಂದ ಇದನ್ನ ನಾನು ಕೆಲವು ಕಡೆ ಎಲ್ಲ ಇದ್ರ ಬಗ್ಗೆ ಅಧ್ಯಯನ ಮಾಡಿದಾಗ ಇದನ್ನ ಉಪಯೋಗಿಸ್ಕೊಂಡು ಸಾಕಷ್ಟು ಈ ಮೇಲ್ಗಡೆ ಸಿಪ್ಪೆಯಿಂದ ಉಪ್ಪಿನಕಾಯಿ ಮತ್ತೆ ಜಾಮ್ ಮಾಡ್ತಾ ಇದ್ದಾರೆ. ಇದು ಹೊರದೇಶಗಳಿಗೆ ಎಕ್ಸ್ಪೋರ್ಟ್ ಸಹಿತ ಆಗ್ತಾ ಇದೆ ಅಂತ ನಾನು ಕೇಳಲ್ಪಟ್ಟಿದ್ದೀನಿ. ಮುಂದಿನ ದಿವಸಗಳಲ್ಲಿ ಜಾಸ್ತಿ ಬಿಟ್ಟಾಗ ನಾನು ಅದ್ರ ಬಗ್ಗೆ ಅದನ್ನ ಮಾಡುವಂತ ಒಂದು ಪ್ರಯತ್ನಕ್ಕೆ ಒಂದು ವ್ಯಾಲ್ಯೂ ಅಡಿಷನ್ ಇದಕ್ಕೆ ಮಾಡೋ ಪ್ರಯತ್ನ ಮಾಡ್ತೀನಿ. ಈಗ ಸದ್ಯಕ್ಕೆ ಎಲ್ಲಿ ಮಾರಾಟ ಮಾಡ್ತಾ ಇದ್ರಿ ಜಾಯಿಕಾಯಿನ? ನಾನು ಈ ವರ್ಷದಿಂದ ಮಾರಾಟದ ವ್ಯವಸ್ಥೆಗೆ 5ನೇ ವರ್ಷ ಇನ್ನು ಈಗ ಬಂದಿರೋದ್ರಿಂದ ನಾನು ಸ್ಥಳೀಯ ತಳಿಗಳನ್ನು ಉಪಯೋಗಿಸಿರೋದ್ರಿಂದ ಈಗ ಅದೊಂದಿಷ್ಟು ಪ್ರಮಾಣದಲ್ಲಿ ಅದು ಬಂದ ನಂತರ ನಾನು ಮಾರುಕಟ್ಟೆನ ನಾನು ಎಲ್ಲ ಕಡೆನೂ ನಮ್ಮ ಏನು ದಿನಸಿ ಅಂಗಡಿಗಳು ಒಂದು 1/2 ಕೆಜಿ 1 ಕೆಜಿ ಪ್ಯಾಕೆಟ್ ಮಾಡ್ಕೊಂಡು ಎಲ್ಲ ಅಂಗಡಿಗಳಿಗೂ ಪರಿಚಯಕ್ಕೆ ಕೊಟ್ಟು ಆ ಮೂಲಕ ಅವ್ರು ಎಲ್ಲಿ ತರ್ತಾ ಇದ್ದಾರೆ ಎಲ್ಲ ಕೇರಳದಿಂದ ಬೆಂಗಳೂರು ತನಕ ಬಂದು ಬೆಂಗಳೂರಿಂದ ಎಲ್ಲ ಕಡೆಗೂ ಅದು ಸಪ್ಲೈ ಆಗ್ತಾ ಇದೆ. ನಮ್ಮ ಕರ್ನಾಟಕದಲ್ಲೂ ಬಹಳ ಕಡಿಮೆನೆ ಬೆಳೀತಾ ಇರೋದು. ಹಾಗಿರೋದ್ರಿಂದ ನಮ್ಮ ಈ ಅಂಗಡಿಗಳನ್ನ ಸ್ಥಳೀಯವಾಗಿ ಪರಿಚಯ ಇರುವಂತಹ ಪರಿಚಯ ಮಾಡಿಕೊಂಡು ಅವರಿಗೆಲ್ಲ ಕೊಟ್ಟು ಅವ್ರು ಏನು ಅಲ್ಲಿ ತಗೊಂಡು ಬರ್ತಾಯಿದಾರೋ ಅದಕ್ಕಿಂತ ಫ್ರೆಶ್ ಆಗಿರ್ತಕ್ಕಂಥ ಮಾಲನ್ನ ನಾನು ಕೊಡ್ಬೋದು, ಅವರು ತಗೊಳ್ಬಹುದು, ಆ ನಿಟ್ಟಿನಲ್ಲಿ ತಂದ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ದಿವಸಗಳಲ್ಲಿ ನಾನು ಅದನ್ನ ಮಾರಾಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ತಾವು ನರ್ಸರಿಯನ್ನು ಕೂಡ ಮಾಡ್ತಾ ಇದ್ದೀರಾ, ಕಳೆದ 8 ವರ್ಷಗಳಿಂದ ಮಾಡ್ತಾ ಇದ್ದೀರಾ, ಮತ್ತೆ ನಿಮ್ಮ ನರ್ಸರಿಯಲ್ಲಿ ಎಂತೆಂಥ ಗಿಡಗಳನ್ನ ತಾವು ಬೆಳೆಸ್ತಾ ಇದ್ದೀರಿ? ನಾನು ನನ್ನ ಕೃಷಿ ಬದುಕಿನ ಜೊತೆಗೆ ನನ್ನದೇ ಆದಂತ ಒಂದು ವಿಧಾನದಲ್ಲಿ ಹೋಗಿದ್ರಿಂದ ನಾನು ಬೆಳೆತಕ್ಕಂಥ ಏನು ತೋಟದ ಬೆಳೆಗಳಿಗೆ ಮಾರ್ಪಾಡಾದಾಗ ನಾನು ಬೇರೆ ಬೆಳೆಗಳಿಂದ ಆಹಾರ ದಿನಸಿ ಆರ್ಥಿಕ ಬೆಳೆಗಳನ್ನ ಬೆಳೆಯೋದು ಬಿಟ್ಟು ತೋಟದ ಬೆಳೆಗಳಿಗೆ ಬಂದಾಗ ನಾನೇ ಖುದ್ದಾಗಿ ಹೋಗಿ ತಾಯಿ ಮರಗಳ ಆಯ್ಕೆ ಮಾಡಿಕೊಂಡು ಬಿತ್ತನೆ ಬೀಜಗಳನ್ನ ತಗೊಂಡ್ಬಂದು ಅಡಿಕೆ ಇರ್ಬೋದು, ಮತ್ತೆ ಕಾಫಿ ಬೋರ್ಡಿಂದ ಕಾಫಿ ಬೀಜ ತಂದಿದ್ದಾಗಲಿ, ಕಾಫಿ ಬೆಳೆದಾಗಲಿ, ಅಥವಾ ಈ ತರ ಬೇರೆ ಬೇರೆ ಇವನ್ನೆಲ್ಲ ನಾನೇ ಸ್ವತಃ ತಂದು ನಾನೇ ನರ್ಸರಿ ಮಾಡಿಕೊಂಡು ಬೆಳೆದು ಸುಮಾರು 35 ವರ್ಷದಲ್ಲಿ ನಾನು ಅಡಿಕೆ ಬೆಳೆಯಕ್ಕೆ ಪ್ರಾರಂಭ ಮಾಡಿದಾರಿಂದ ನಾನು ಅಡಿಕೆ ಗಿಡ, ಆಮೇಲೆ ನಮ್ಮ ತಂದೆಯವ್ರ ಕಾಲದಿಂದ ನಮ್ಮ ಸುತ್ತಮುತ್ತ ಎಲ್ಲರೂ ಇದೊಂದು ಪದ್ಧತಿ, ನಮ್ಮ ಏನು ಜಾವಗಲ್ ಸುತ್ತಮುತ್ತ ತೆಂಗು ಕೆಲವೊಂದು ಏರಿಯಾದಲ್ಲಿ ತುಂಬಾ ಹೆಸರುವಾಸಿ, ನಮ್ಮ ಪಕ್ಕದಲ್ಲೇ ತಿಮ್ನಳ್ಳಿ ಇದೆ, ನೇರ್ಲಿಗೆ ಇದೆ, ಹೀಗೆ ಇಂಥ ಕಡೆ ಎಲ್ಲ ಇವತ್ತಿಗೂ ಕೂಡ ತೆಂಗಿನ ಸಸಿಗಳಿಗೆ ಬೇಡಿಕೆ ಅಷ್ಟೇ ಇದೆ, ಅಷ್ಟೇ ಜನ ಬಂದು ಹೊರಗಡೆಯಿಂದೆಲ್ಲ ಬಹಳ ದೂರ ದೂರ ತನಕ ತಗೊಂಡು ಹೋಗ್ತಾರೆ. ಹಾಗಾಗಿ ಅದನ್ನು ನಾವು ಸಹಿತ ನಮ್ಮ ತಂದೆಯವ್ರ ಕಾಲದಿಂದ ಮಾಡ್ತಾ ಬರ್ತಾ ಇದ್ರು. ಆ ತೆಂಗಿನ ಗಿಡಗಳು ಮತ್ತೆ ಅಡಿಕೆ ಗಿಡಗಳು, ಆಮೇಲೆ ಈ ನಮ್ಮ ಏನು ಈಗ ಸುಮಾರು 25 ವರ್ಷದಿಂದನೇ ನುಗ್ಗೆ ಗಿಡಗಳನ್ನ ಕಡಿಮೆ ಖರ್ಚಿನಲ್ಲಿ, ಆಮೇಲೆ ಏನು ಅತ್ಯಂತ ಕಳಪೆ ಭೂಮಿನಲ್ಲಿ ಕಡಿಮೆ ನೀರಿನಲ್ಲಿ ಅತಿ ಕಡಿಮೆ ನಿರ್ವಹಣೆಯಲ್ಲಿ ಅತಿ ಹೆಚ್ಚು ಲಾಭ ತಂದುಕೊಡ್ತಕ್ಕಂತ ಆರೋಗ್ಯಪೂರ್ಣವಾದ ನುಗ್ಗೆ ಬೆಳೆಗಳನ್ನ ಬೆಳೆಯೋದ್ರ ಬಗ್ಗೆ, ಆರ್ಥಿಕವಾಗಿ ರೈತರಿಗೆ ಆದಾಯ ಬರ್ತಕ್ಕಂಥ ಇದರಲ್ಲಿ ನಮ್ಮ ಏನು ತಮಿಳುನಾಡಿನ ಕೊಯಮತ್ತೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಂಡರಲ್ಲಿ ಪೆರಿಯಾಕುಲಂ ರಿಸರ್ಚ್ ಸ್ಟೇಷನ್ ಅಲ್ಲಿ PKM ವೆರೈಟೀಸ್ ಅವಾಗ ಜಾರಿಗೆ ಬಂತು, ಅದನ್ನ ಹೋಗಿ ಅಲ್ಲೂ ಕೂಡ ಹೋಗಿ ಅದನ್ನ ತಗೊಂಬಂದು ಇಲ್ಲಿ ನಾನು ಸ್ವತಃ ಬೆಳೆದು ಜನಗಳಿಗೆ ಪರಿಚಯಿಸಿ ಅದನ್ನು ಲಕ್ಷಾಂತರ ಗಿಡ ನಮ್ಮ ಬೆಳೀತಕ್ಕಂಥ ಬೆಳೆಗಾರರಿಗೆ ಬೆಳ್ಕೊಟ್ಟಿದ್ದೀನಿ. ಈಗ ಸದ್ಯಕ್ಕೆ ನಮ್ಮ ಬಾಗಲಕೋಟೆ ಹಾರ್ಟಿಕಲ್ಚರ್ ಯೂನಿವರ್ಸಿಟಿನಲ್ಲಿ ಭಾಗ್ಯ ಅಂತೇಳಿ ಒಂದು ತಳಿಯನ್ನ ಅವರು ನಿರ್ವಹಣೆ ಮಾಡಿ ಅದನ್ನ ಇದು ಮಾಡಿದ್ದಾರೆ, ಅದು ಕೂಡ ತುಂಬಾ ಉತ್ತಮವಾಗಿದೆ. ಅದನ್ನು ಕೂಡ ಸಾಕಷ್ಟು ಜನಿಗೆ ಈಗ ವರ್ಷ ಕಳೆದ ವರ್ಷನೂ ನಾನು ಅದನ್ನ ಬೆಳೆಸ್ಕೊಟ್ಟಿದ್ದೀನಿ. ವಿಶೇಷವಾಗಿ ನಾನು ತೆಂಗು ಮತ್ತೆ ಅಡಿಕೆ ಗಿಡಗಳನ್ನ ಜಾಸ್ತಿ ನಾನು ಬೆಳೆದು ಮಾರಾಟ ಮಾಡ್ತೀನಿ. ಅಡಿಕೆ ಗಿಡಗಳನ್ನು ಸಹಿತ ಬೀಜದಿಂದ ಉತ್ಪಾದನೆ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಬಹಳ ಮುಖ್ಯವಾದ ನಮ್ಮ ತೋಟ ಮುಂದೆ ಗುಣಮಟ್ಟದಲ್ಲಿ ಚೆನ್ನಾಗಿರ್ಬೇಕು ಅಂತಾದಾಗ ಮೂಲ ತಳಪಾಯ ಅದಕ್ಕೆ ಚೆನ್ನಾಗಿರ್ಬೇಕು. ಮೂಲ ತಳಪಾಯ ಅಂದ್ರೆ ಏನು, ಮನೆ ಕಟ್ಟು ತಳಪಾಯ ಅಲ್ಲ, ಅದಕ್ಕೆ ಮೂಲವಾದಂತ ತೋಟದ ಮೂಲ, ಅದರ ಒಂದು ತೋಟದ ವಯಸ್ಸು, ಯಾವ ಬೆಲ್ಟಿಂದ ನಾವು ತರ್ತಾ ಇದ್ದೀವಿ, ಅಲ್ಲಿ ಏನು ಇಳುವರಿ ಬರ್ತಾ ಇದೆ, ಆಮೇಲೆ ಎಷ್ಟು ವಯಸ್ಸಿನ ಅದು ಗಿಡ, ಅದರಲ್ಲಿ ಎಷ್ಟು ಫಸಲು ಬರ್ತಾ ಇದೆ, ಕಾಯಿನ ಆಕಾರ ಏನು, ಕಾಯಿನ ಗಾತ್ರ ಏನು, ಅದರ ತೂಕ ಏನು, ಅದರ ಶೇಪ್ ಏನು, ಹೀಗೆ ಪ್ರತಿಯೊಂದನ್ನು ಹುಡುಕಿ ನಾವು ಸ್ವತಃ ಅಲ್ಲೇ ನಿಂತ್ಕೊಂಡು ನಮಗೆ ವಿಚಾರಗಳು ಒಳಗೊಂಡಂಗೆ ಯಾವುದು ಮನಸ್ತೃಪ್ತಿಯಾಗಿ ಒಳ್ಳೆ ಗುಣಮಟ್ಟಗಳಿರ್ತಕ್ಕಂಥ ತಾಯಿ ಮರದ ಬೀಜಗಳನ್ನು ಆಯ್ಕೆ ಸ್ವತಃ ಮಾಡ್ಕೊಂಬಂದು ಗಿಡ ಮಾಡಿ ನಾನು ಸುಮಾರಿಗೆ 35 ವರ್ಷದಿಂದನೂ ಅಡಿಕೆ ಗಿಡ ಮಾಡಿ ಪ್ರತಿ ವರ್ಷ ಮಾರಾಟ ಮಾಡ್ತಾ ಇದ್ದೀನಿ, ನಾನು ಬೆಳ್ಕೊಳ್ತಾ ಇದ್ದೀನಿ. ಜೊತೆಗೆ ಅದನ್ನು ನೋಡಿದಂಥವ್ರು ಈಗ 35 ವರ್ಷದಿಂದ ನಾನು ಕೊಡ್ತಾ ಇರೋದ್ರಿಂದ ಎಲ್ಲೆಲ್ಲಿ ಗಿಡಗಳು ನಾನು ಕೊಟ್ಟಿದ್ದೀನಿ ಅಲ್ಲೆಲ್ಲ ಒಳ್ಳೆ ಉತ್ತಮವಾದ ಗಿಡಗಳ ಬಗ್ಗೆ ಜನಗಳು ಈಗಲೂ ಹುಡ್ಕೊಂಡ್ ಬರ್ತಾರೆ, ಅವ್ರು ಸುತ್ತಮುತ್ತನವರು ಹುಡ್ಕೊಂಡ್ ಬರ್ತಾರೆ. ಪ್ರತಿ ವರ್ಷ ನಾನು ಇವಾಗ ಸುಮಾರು ಹಂತ ಹಂತವಾಗಿ ನಾನು 1,000-2,000 ಶುರು ಮಾಡಿದನು, ಕಳೆದ ವರ್ಷನೂ ಸುಮಾರು 80,000 ಗಿಡ ನಾನು ಮಾರಾಟ ಮಾಡಿದ್ದೀನಿ. ಗುಣಮಟ್ಟದ ಗಿಡಗಳನ್ನ ಬೀಜ ಆಯ್ಕೆ ಮಾಡಿ ಸಾವಯವ ಕೃಷಿ ಪದ್ಧತಿನಲ್ಲಿ ಅದನ್ನ ಬೆಳೆಸಿ ನಿರ್ವಹಣೆ ಮಾಡಿ ಜನಗಳಿಗೆ ನಾನು ಅದನ್ನ ಕೊಡ್ತಾ ಇದ್ದೀನಿ, ತಗೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ನರ್ಸರಿ ಚಟುವಟಿಕೆಗಳು ಸಾಮಾನ್ಯವಾಗಿ ಯಾವಾಗ ಪ್ರಾರಂಭ ಆಗುತ್ತೆ, ಏನೆಲ್ಲ ತಯಾರಿಯನ್ನ ಮಾಡಿಕೊಳ್ತೀರಾ ಅದಕ್ಕೋಸ್ಕರ? ನರ್ಸರಿ ಚಟುವಟಿಕೆಗಳು ಹೇಗೆ ಅಂದ್ರೆ ವರ್ಷ ಪೂರ್ತಿ ಇರುತ್ತೆ. ಹೇಗಿರುತ್ತೆ ಅಂದ್ರೆ ಈಗ ಉದಾಹರಣೆಗೆ ನಾವು ಬೀಜ ಇಂಥದೇ ಕಾಲದಲ್ಲಿ ಆಯ್ಕೆ ಮಾಡ್ಕೋಬೇಕು ಅಂತ ಇರುತ್ತೆ. ಮೊದಲು ಬೀಜ ಸಾಮಾನ್ಯವಾಗಿ ನಾವು ದೀಪಾವಳಿ ಆದ ನಂತರ ನವೆಂಬರ್ ಡಿಸೆಂಬರ್ ಅಲ್ಲಿ ಬಿತ್ತನೆ ಬೀಜವನ್ನ ನಾವು ತೋಟಗಳಿಂದ ಆಯ್ಕೆ ಮಾಡಿ ತಗೊಂಡು ಬಂದು ಜರ್ಮಿನೇಷನ್ ಬೆಡ್ಗೆ ಹಾಕ್ತೀವಿ. ಆ ಒಂದು ಅದು 2-3 ತಿಂಗಳು ಟೈಮ್ ತಗೊಳುತ್ತೆ ಮೊಳಕೆ ಬರೋದಕ್ಕೆ. ಅಷ್ಟು ಹೊತ್ತಿಗೆ ನಾವು ಹೊರ ಮಣ್ಣನ್ನು ತಂದು ಕೆಂಪು ಮಣ್ಣನ್ನು ಅದನ್ನೆಲ್ಲ ಕರೆಕ್ಟಾಗಿ ಕ್ಲೀನ್ ಮಾಡಿ ಅಂದರೆ ಹೆಂಟೆ ಕಲ್ಲು ಮಣ್ಣು ಕಸ ಕಡ್ಡಿನೆಲ್ಲ ತೆಗೆದು ಬೇರ್ಪಡಿಸಿ ಅದಕ್ಕೆ ಕಾಂಪೋಸ್ಟ್ ಗೊಬ್ಬರವನ್ನು ಸಾಕಷ್ಟು ಬೆರೆಸಿ ಅದನ್ನೆಲ್ಲ ನಾವು ಪ್ಯಾಕೆಟ್ ತಂದು ಹಿಂದೆ ಎಲ್ಲ ನೆಲದಲ್ಲಿ ಹಾಕ್ತಾಯಿದ್ರು, ಈಗೆಲ್ಲ ಪ್ಯಾಕೆಟ್ ಸಿಸ್ಟಮ್ ಬಂದಿರೋದ್ರಿಂದ ಅದನ್ನೆಲ್ಲ ನಾವು ಕ್ಲೀನಾಗಿ ಪ್ಯಾಕೆಟಲ್ಲಿ ತುಂಬಿಸಿ ಪ್ರತಿ ದಿವಸ 12-15 ಜನ ನನಗೆ ನಮ್ಮ ಕೃಷಿ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ. ಒಂದು ಕಡೆ ನರ್ಸರಿ ನಾನು ಮಾಡ್ತೀನಿ ಅನ್ನೋದ್ರ ಜೊತೆಗೆ ಇಷ್ಟೊಂದು ಜನಕ್ಕೆ ನಾನು ತಿಂಗಳಾನುಗಟ್ಟಲೆ ಕೆಲಸ ಕೊಡ್ತೀನಲ್ಲ ಅಂತಕ್ಕಂಥ ಒಂದು ಮನಸ್ತೃಪ್ತಿನೂ ನನಗೆ ಇದೆ. ಆ ರೀತಿನೆಲ್ಲ ಪ್ಯಾಕೆಟ್ನೆಲ್ಲ ತುಂಬಿಸಿ ಬೆಡ್ ಮಾಡಿ ಜರ್ಮಿನೇಷನ್ ಬಂದ ನಂತರ ಈ ಇದನ್ನು ತೆಗೆದು ಜರ್ಮಿನೇಷನ್ ಬೆಡ್ಡಿಂದ ಅದಕ್ಕೆ ಬೆಡ್ಡಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಪ್ಯಾಕೆಟ್ಗಳಿಗೆ. ಆವಾಗ ಇನ್ನೂ ಬಿಸಿಲು ಸಾಕಷ್ಟು ಇರುತ್ತೆ ಮಾರ್ಚ್ ಏಪ್ರಿಲ್ ಮೇ ಜೂನಲ್ಲಿ, ಆ ಸಂದರ್ಭದಲ್ಲಿ ಬಿಸಿಲಿನ ಶಾಖಕ್ಕೆ ಈ ಗಿಡ ಸುಟ್ಟೋಗುತ್ತೆ. ಅದಕ್ಕೆಲ್ಲ ಟೆಂಪ್ರವರಿಯಾಗಿ ಅಂದರೆ ಒಂಥರ ಅದು ಪ್ರತಿ ವರ್ಷ ತೆಗಿತಾ ಇರಬೇಕು, ಹಾಕ್ತಾ ಇರಬೇಕು ಈ ಟೂರಿಂಗ್ ಟಾಕಿಸ್ ಇದ್ದಂಗೆ, ಮೇಲ್ಗಡೆ ನಾವು ಶಾಮಿಯಾನ ಹಾಕಿ ತೆಗೆದಂಗೆ ಅದರ ಮೇಲೆ ಶೇಡ್ ನೆಟ್ಟನ್ನು ಹಾಕಿ ಅದಕ್ಕೊಂದು 50% ಶೇಡನ್ನು ಕವರ್ ಮಾಡಿ ಮಾನ್ಸೂನ್ ಶುರುವಾದ ಮೇಲೆ ನಮ್ಮ 15 ಜುಲೈ ಮಾನ್ಸೂನ್ ಶುರುವಾಗಿ ಸಮುದ್ರದ ಮೇಲಿಂದ ಕೇರಳ ಮತ್ತೆ ನಮ್ಮ ದಕ್ಷಿಣ ಕರ್ನಾಟಕ ಮಲೆನಾಡು ಎಲ್ಲ ದಾಟಿ ನಮಗೆ ಮಳೆ ಬೀಳದೆ ಹೋದ್ರೂ ಕೂಡ ಮೋಡ ಚೆನ್ನಾಗಿ ಬರುತ್ತೆ, ವಾತಾವರಣ ಕೂಲ್ ಆಗುತ್ತೆ. ರೋಹಿಣಿ ಮಳೆ ಹೊತ್ತಿಗೆ ಜೂನ್ 2nd week ಹೊತ್ತಿಗೆ ನಾವು ಹೆಚ್ಚು ಕಮ್ಮಿ ಆ ಶೇಡ್ ನೆಟ್ನೆಲ್ಲ ರಿಮೂವ್ ಮಾಡಿಬಿಡ್ತೀವಿ, ತೆಗೆದಾಕ್ತೀವಿ. ಆ ನಂತರ ಮತ್ತೆ ನೆಕ್ಸ್ಟ್ ಇನ್ನು ಅದಕ್ಕೆ ಶೇಡ್ ನೆಟ್ ಹಾಕುವಂಥದ್ದು ನಾವು ಮತ್ತೆ ತಿರ್ಗಾ ನೆಕ್ಸ್ಟ್ ಮತ್ತೆ ಫೆಬ್ರವರಿಗೇನೆ ಅಲ್ಲಿವರೆಗೂ ಅದನ್ನು ಹಾರ್ಡ್ನಿಂಗ್ ಆಗೋಕ್ಬಿಟ್ಟು ಸಾವಯವ ಪದ್ಧತಿನಲ್ಲೇ ಅಂದರೆ ಒಂದು ಗಂಜಲ ಇರ್ಬೋದು, ಕಾಂಪೋಸ್ಟ್ ಇರ್ಬೋದು, ಬೇವಿನಿಂಡಿ ಇರ್ಬೋದು, ಜೀವಾಮೃತ ಇರ್ಬೋದು, ಆಮೇಲೆ ಏನು ನಮ್ಮ ವೇಸ್ಟ್ ಡಿ ಕಾಂಪೋಸ್ಟ್ ಇರ್ಬೋದು, ಈ ಥರ ಇಂಥವನ್ನೇ ಬಳಕೆ ಮಾಡಿಕೊಂಡು ಕಳೆ ಕಸ ಎಲ್ಲ ನಿರ್ವಹಣೆ ಮಾಡಿಕೊಂಡು ಪ್ರತಿನಿತ್ಯ ಅದಕ್ಕೆ ಕ್ರಮಬದ್ಧವಾಗಿ ನೀರು ಕೊಟ್ಕೊಂಡು ಅದನ್ನು ನಾವು ನಿರ್ವಹಣೆ ಮಾಡ್ತಾ ಬರ್ತೀವಿ. ಹಾಗಾಗಿ ಎಲ್ಲ ದಷ್ಟಪುಷ್ಟವಾಗಿ ಮತ್ತೆ ಕ್ವಾಲಿಟಿ ಗುಣಗಳೆಲ್ಲ ಮುಂಚೆಲೆ ನಾವು ಬೀಜದಲ್ಲೇ ಆಯ್ಕೆ ಮಾಡ್ಕೊಂಡಿರೋ ಜೊತೆಗೆ ಈ ಬೆಳೆಸೋ ಹಂತದಲ್ಲೂ ಕೂಡ ನಾವು ಅದನ್ನ ಬಹಳ ಚೆನ್ನಾಗಿ ಬೆಳೆಸೋದ್ರಿಂದ ನನ್ನ ಹತ್ರ ಏನು ತುಂಬಾ ಬೇಡಿಕೆ ಇದೆ. ತುಂಬಾ ದೂರ ದೂರದಿಂದ ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ ಬಂದ್ಬಿಟ್ಟು ನನಗೆ ಇಲ್ಲಿಂದ ಗಿಡಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ. ನಿಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ ನಮ್ಮ ಕೇಳುಗರು? ಯಾರೇ ಸಂಪರ್ಕ ಮಾಡಿ ಏನೇ ವಿಚಾರ ಬೇಕಿದ್ರು ಕೂಡ ನನಗೆ ಯಾರೇ ಸ್ನೇಹಿತರು ಬಹಳ ಜನ ಪ್ರತಿನಿತ್ಯ ನನಗೆ ಇದ್ಕೊಂಡು ನಾನು ಯಾವಾಗಲೂ ಮೊಬೈಲ್ ಇವಾಗ ಜೋಬಲ್ಲೇ ಇಟ್ಕೊಳ್ಳೋಂಥ ಸ್ಥಿತಿಗೆ ಬಂದಿದ್ದೀನಿ. ಯಾಕೆ ಅಂದರೆ ಪ್ರತಿನಿತ್ಯ ಯಾರದ್ದಾರು 10-6 ಕಾಲ್ಗಳು ಬರ್ತಾನೆ ಇರುತ್ತೆ. ವಿಸಿಟರ್ಸ್ ಬರ್ತಾರೆ ಇಲ್ಲಿಗೆ, ನೋಡ್ಕೊಂಡು ಹೋಗ್ತಾರೆ, ಚರ್ಚೆ ಮಾಡ್ಕೊಂಡು ಹೋಗ್ತಾರೆ. ನನ್ನ ದೂರವಾಣಿ ಸಂಖ್ಯೆ ನಂಬರ್ ಕೊಡ್ತೀನಿ, ಅವರು ಅದನ್ನು ಉಪಯೋಗಿಸ್ಕೊಂಡು ಯಾವಾಗ ಬೇಕಾದ್ರೂ ಏನೇ ವಿಚಾರ ಇದ್ದರೆ ನನ್ನ ಹತ್ರ ಸಂಪರ್ಕಿಸಿ ಮಾತಾಡಲಿ. ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ಅವರಿಗೆ ಖಂಡಿತ ಎಷ್ಟೊತ್ತಿನಲ್ಲಿ ಕೇಳಿರೋ ಹೇಳ್ತೀನಿ. ಇನ್ನೊಂದು ಎರಡನೇದಾಗಿ ಗೊತ್ತಿಲ್ಲದನ್ನ ನನಗೆ ಕೈಲಿ ಸಾಧ್ಯ ಇದ್ರೆ ಯಾರಿಂದಲಾರು ತಿಳ್ಕೊಂಡ್ಬೇಕಾದ್ರೆ ಅವ್ರ ಅನುಮಾನ ಪರಿಹರಿಸುವಂತ ಒಂದು ನನಗೆ ಮನಸ್ಥಿತಿ. ನಾನು ಅವರು ಇದನ್ನ ಬೆಳೆಸ್ಕೊಂಡು ಬಂದಿದ್ದೀನಿ, ಹಾಗಾಗಿ ನನ್ನ ನಂಬರ್ ಕೊಡ್ತೀನಿ. ಆ ನಂಬರ್ಗೆ ಯಾರು ಬೇಕಾದ್ರೂ ನನ್ನನ್ನು ಸಂಪರ್ಕಿಸಿ ಇದನ್ನ ತಗೋಬಹುದು. ನನ್ನ ದೂರವಾಣಿ ಸಂಖ್ಯೆ ನಂಬರು 9986844490. ಮತ್ತೊಮ್ಮೆ ಹೇಳಿ, 9986884490 ಇದು ನನ್ನ ದೂರವಾಣಿ ಸಂಖ್ಯೆ. ಈ ಸಂಖ್ಯೆಗೆ ಯಾರು ಏನಾರು ಅವರ ಅನುಮಾನಗಳಿದ್ರೆ ನನ್ನ ಹತ್ರ ಸಂಪರ್ಕ ಮಾಡಬಹುದು. ಒಳ್ಳೆಯದು ಮಂಜುನಾಥ್ ಅವರೇ, ಇದುವರೆಗೆ ನಿಮ್ಮ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಹಾಗೆ ಆಕಾಶವಾಣಿಗೂ ನಾನು ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಇಷ್ಟು ಒಂದು ಒಳ್ಳೆ ಒಂದು ಕ್ಷೇತ್ರದಲ್ಲಿದ್ದು ಹಲವಾರು ಜನ ರೈತರಿಗೆ ನನ್ನಿಂದ ಏನೋ ಒಂದು ಒಳ್ಳೆಯ ಸೇವೆ ಅಥವಾ ಒಂದು ಮಾರ್ಗದರ್ಶನ ಯಾವ ರೂಪದಲ್ಲಾರು ಇರ್ಬೋದು, ಇದನ್ನ ಸಿಕ್ಕೋದಿಕ್ಕೆ ವ್ಯವಸ್ಥೆ ಮಾಡಿ ಇದನ್ನ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತ ಆಕಾಶವಾಣಿಗೂ ಕೂಡ ಹಾಸನ್ FM ಸ್ಟೇಷನ್ಗೆ ನಾನು ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಇದುವರೆಗೂ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ಮಲ್ಲದೇವಿಹಳ್ಳಿಯ ಪ್ರಗತಿಪರ ಕೃಷಿಕ HK ಮಂಜುನಾಥ್ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗ ಪ್ರಸಾರವಾಯಿತು. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಈಗ ಡಾಕ್ಟರ್ ಸಿದ್ದಲಿಂಗಯ್ಯನ್ ಅವರ ರಚನೆಯ ಒಂದು ಭಾವಗೀತೆ, ಹಾಡಿದ್ದಾರೆ ಸಿ ಅಶ್ವಥ್. ಒಲ್ಲವರಳಿದ ಆ ದಿನಗಳೇ ಹೂಗಳೇ, ಕಡಲ ತೀರಗಳೇ ಕಾಡದಿರಿ, ಬೆಳದಿಂಗಳು ತುಳುಕಾಡುವ ಹೊಳೆಗಳೇ, ಹಲವು ಬಣ್ಣಗಳೇ ಕಾಡದಿರಿ, ಒಲ್ಲವರಳಿದ ಆ ದಿನಗಳೇ ಹೂಗಳೇ, ಕಡಲ ತೀರಗಳೇ ಕಾಡದಿರಿ, ಬೆಳದಿಂಗಳು ತುಳುಕಾಡುವ ಹೊಳೆಗಳೇ, ಹಲವು ಬಣ್ಣಗಳೇ ಕಾಡದಿರಿ. ಜಲವಿಲ್ಲದ ಈ ಭೂಮಿಯ ಮೇಲೆ ಸಾವು ಹಸಿವುಗಳೇ ಅಲೆಯದಿರಿ, ಜಲವಿಲ್ಲದ ಈ ಭೂಮಿಯ ಮೇಲೆ ಸಾವು ಹಸಿವುಗಳೇ ಅಲೆಯದಿರಿ, ಬಲವಿಲ್ಲದ ಈ ಬಳ್ಳಿಯ ಮೇಲೆ, ಬಲವಿಲ್ಲದ ಈ ಬಳ್ಳಿಯ ಮೇಲೆ ಘೋರ ವೃಕ್ಷಗಳೇ ಎರಗದಿರಿ, ಘೋರ ವೃಕ್ಷಗಳೇ ಎರಗದಿರಿ, ಒಲ್ಲವರಳಿದ ಆ ದಿನಗಳೇ ಹೂಗಳೇ, ಕಡಲ ತೀರಗಳೇ ಕಾಡದಿರಿ, ಬೆಳದಿಂಗಳು ತುಳುಕಾಡುವ ಹೊಳೆಗಳೇ, ಹಲವು ಬಣ್ಣಗಳೇ ಕಾಡದಿರಿ.